ಅದನ್ನ ಮುಚ್ಚಿ ಆತರ ಬಿಸಿ ಮಾಡ್ಕೊಂಡು ಮಾಡ್ಕೋಬಹುದು. ಸಂಬಂಧಪಟ್ಟ ತರಬೇತಿ ಬೇಕಿದ್ರೆ ನಮ್ಮ ಕೃಷಿ ವಿಶ್ವವಿದ್ಯಾಲಯಕ್ಕೆ ಅವರು ಸಂಪರ್ಕ ಮಾಡಿದ್ರೆ ನಾವು ಅವ್ರಿಗೆ ಒಂದು ದಿನದ್ದು, ಎರಡು ದಿನದ್ದು, ಮೂರು ದಿನದ್ದು, ಈಗ ಸ್ಕಿಲ್ ಡೆವಲಪ್ಮೆಂಟ್ ಮೂವತ್ತೆರಡು ದಿನದ ಟ್ರೈನಿಂಗ್ ಇದೆ, ಆ ತರ ವಿವಿಧ ವಿವಿಧ ತರಬೇತಿಗಳು ನಡೀತಿರ್ತವೆ. ಅವ್ರಿಗೆ ನಾವು ಬರೀ ಹೇಳೋದಕ್ಕಿಂತ ಮಾಡಿ ಅವ್ರ ಕೈಯಿಂದಾನೇ ಮಾಡಿಸಿ ನಾವು ಅವ್ರಿಗೆ ತರಬೇತಿ ಕೂಡ ಕೊಡ್ತೀವಿ. ಈಗ ಸಕ್ರಿ ಬದಲಾಗಿ ಕೆಲವೊಮ್ಮೆ ಈಗ ರಾಗಿ ಬಿಸ್ಕೆಟ್ಗಳು, ಬೆಲ್ಲದ ಬಿಸ್ಕೆಟ್ಗಳು ಸಿಗ್ತಾ ಇರ್ತವೆ, ಬೆಲ್ಲದಿಂದನೂ ಮಾಡಬಹುದು ಅಂತ ಹೇಗೆ? ಹೌದು ಸರ್, ನಾವು ನಮಗೆಲ್ಲ ಗೊತ್ತಿದೆ ಮೈದಾ ಮತ್ತು ಈ ಸಕ್ಕರೆ ಉಪ್ಪು ಈ ಎಲ್ಲ ವೈಟ್ ಪಾಯ್ಸನ್ಸ್ ಅಂತ ಹೇಳ್ತೀವಿ. ನಾವ್ ಇದನ್ನ ಆದಷ್ಟು ನಾವ್ ಈ ಬೇಕರಿ ಪದಾರ್ಥಗಳನ್ನ ಸಿರಿಧಾನ್ಯಗಳಲ್ಲಿ ಮಾಡ್ತಿರೋದೇ ಅದೇ ಉದ್ದೇಶ. ಮೈದಾನ ಆದಷ್ಟು ತೆಗೆದು ನಮ್ಮ ಸಿರಿಧಾನ್ಯಗಳು ಅಥವಾ ಈ ತರ ನವಣೆ ಹಿಟ್ಟು, ರಾಗಿ ಹಿಟ್ಟನ್ನ ಬಳಸಿ ನಾವು ಪದಾರ್ಥಗಳನ್ನ ತಯಾರಿಸಬಹುದು. ಅದರಲ್ಲಿ ನಾವು ಸಕ್ಕರೆ ಬದಲು ಬೆಲ್ಲದ ಪುಡಿಯನ್ನ ಹಾಕಿ ಅಥವಾ ಬೆಲ್ಲನ ಕರಗಿಸಿ ಆ ನೀರನ್ನೇ ಹಾಕಿ ಕೂಡ ನಾವು ಇಲ್ಲಿ ನಮ್ಮ ವಿಶ್ವವಿದ್ಯಾಲಯದಲ್ಲಿ ಇವಾಗ ಬೆಲ್ಲದ ಬ್ರೆಡ್ ಸಿಗ್ತಿದೆ ನವಣೆದು, ಅದು ಮತ್ತು ಬೆಲ್ಲದ ಕುಕ್ಕೀಸ್ ಅಲ್ಲೂ ಕೂಡ ನಾವು ಮಾಡ್ತಾ ಇದೀವಿ. ಆ ತರನು ಸೌಲಭ್ಯ ಇದೆ, ಬರೀ ಸಕ್ಕರೆ ಒಂದೇ ಅಂತಲ್ಲ ಬೆಲ್ಲನ್ನು ಯೂಸ್ ಮಾಡ್ಕೋಬಹುದು. ಆದಷ್ಟು ಮೈದಾನ ಸಂಪೂರ್ಣವಾಗಿ ತೆಗಿಯಕ್ ಆಗಲ್ಲ, ಯಾಕಂದ್ರೆ ನಮ್ಗೆ ಬ್ರೆಡ್ ಅಂದ್ರೆ ನಮ್ಗೆ ತಲೆಯಲ್ಲಿ ಬರೋದು ಬಿಳಿ ಕಲರ್ ಇರ್ಬೇಕು, ಸ್ವಲ್ಪ ಮೆತ್ತಗಿರ್ಬೇಕು ಅಂತ. ಹಾಗಾಗಿ ಸಂಪೂರ್ಣವಾಗಿ ತೆಗಿಯಕ್ ಆಗಿಲ್ಲ ಅಂದ್ರೆ ಅಟ್ಲೀಸ್ಟ್ ನಾವು ಅರ್ಧನಾದ್ರೂ ತೆಗೆದು ನಮ್ಮ ಸಿರಿಧಾನ್ಯಗಳದ್ದು ಹಿಟ್ಟನ್ನ ಹಾಕಿ ನಾವು ಆ ತರ ಬ್ರೆಡ್ ಮಾಡಿ ನಾವು ಜನರಿಗೆ ಆಹಾರದಿಂದ ಆರೋಗ್ಯವನ್ನ ವೃದ್ಧಿ ಮಾಡುವಂತ ಪ್ರಯತ್ನ ಮಾಡ್ತಾ ಇದೀವಿ. ಈಗ ರಾಗಿಯಿಂದ ತಾವು ಬಿಸ್ಕೆಟ್ ಅನ್ನ ಮಾಡತಕ್ಕಂತ ತಂತ್ರಜ್ಞಾನದ ಬಗ್ಗೆ ಹೇಳಿದ್ರಿ. ಬಿಸ್ಕೆಟ್ ಅಲ್ಲಿ ಅದರಲ್ಲಿ ಬೇರೆ ಬೇರೆ ಏನಾದ್ರೂ ನಮಗೆ ರುಚಿಗೆ ತಕ್ಕ ಹಾಗೆ ಬೇರೆ ಬೇರೆ ಪುಡಿಗಳನ್ನ, ಏಲಕ್ಕಿ ಪುಡಿಗಳನ್ನ ಬೇರೆ ಬೇರೆ ವಿಧವಾಗಿ ಏನಾದ್ರೂ ಬದಲಾವಣೆ ಮಾಡ್ಕೋಬಹುದಾ ಹೇಗೆ? ಅದೇ ಅವಾಗ್ಲೇ ಹೇಳಿದ್ವಿ ಸರ್, ನಾನು ಈ ಶುಗರ್ ಇದ್ದವ್ರಿಗೆ ಸಕ್ಕರೆ ನಡೆಯಲ್ಲ ಅಂದಾಗ ಅವ್ರಿಗೆ ಉಪ್ಪಿನ ಬಿಸ್ಕೆಟ್ ಇರುತ್ತೆ, ಅದರಲ್ಲೇ ಬೆಣ್ಣೆ ಬಿಸ್ಕೆಟ್ ಆ ಥರದ್ ಮಾಡ್ಕೋಬಹುದು. ಮತ್ತೆ ಮಸಾಲೆ ಫ್ಲೇವರ್ನು ಮಾಡ್ತಾ ಇದೀವಿ, ಮತ್ತೆ ಸಕ್ಕರೆದನ್ನು ಇರುತ್ತೆ. ಅದರಲ್ಲಿ ನಾವು ಫ್ಲೇವರಿಗೆ ಅಂತ ನಾವು ಏಲಕ್ಕಿ ಪುಡಿ ಆ ಥರದನ್ನೆಲ್ಲ ಹಾಕೊಂಡು ಮಾಡ್ಕೋಬಹುದು. ಈಗ ಅದು ಸ್ಟೀಮ್ ಅಲ್ಲಿ ಕುಕ್ಕರ್ ಅಲ್ಲಿ ಆದ್ರೆ ಎಷ್ಟು ಗಂಟೆ ಅದನ್ನ ಬೇಯಿಸಬೇಕಂತಿರ್ತಾವ ಬಿಸ್ಕೆಟ್ ಅನ್ನ? ಸರ್, ಅದು ನಮ್ಮ ಬಿಸ್ಕೆಟಿನ ಥಿಕ್ನೆಸ್ ಇರುತ್ತಲ್ಲ ಅದ್ರದ ಮೇಲೆ ಡಿಪೆಂಡ್ ಸರ್. ಅದನ್ನ ಒಂದ್ 10 ನಿಮಿಷ ಆ ತರ ಬೇಯಿಸಿ ನೋಡಿ, ಒಳಗಡೆ ಇನ್ನು ಮೆತ್ತಗಿದ್ರೆ ಮತ್ತೆ ನೆಕ್ಸ್ಟ್ ಆ ತರ ಮಾಡ್ಕೋಬಹುದು. ಅದು ಒಂದ್ಸಲ ನಾವು ಮಾಡಿ ನೋಡಿದಾಗ ನಮ್ಗೆ ಅದು ಗೊತ್ತಾಗುತ್ತೆ. ಬಟ್ ಕುಕ್ಕರ್ ಗಿಂತ ಈ ಚಿಕ್ಕ ಚಿಕ್ಕ ಓವನ್ ಇರುತ್ತಲ್ಲ ಅದ್ರಲ್ಲಿ ಮಾಡಿದ್ರೆ ಇನ್ನೂ ತುಂಬಾ ಒಳ್ಳೇದು. ಓಹೋ, ಈಗ ಬಿಸ್ಕೆಟ್ ದಾತು ತಾವು ಇನ್ನ ರಾಗಿಯಿಂದ ಬ್ರೆಡ್ ಅನ್ನ ತಯಾರು ಮಾಡೋದು ಅಥವಾ ಕೇಕ್ ಬಗ್ಗೆ ಹೇಳಿದ್ರಿ, ರಾಗಿಯಿಂದ ಕೇಕ್ ಅನ್ನ ಹೇಗ್ ಮಾಡಬಹುದು? ಕೇಕಿಗೆ ನಾವು ಯೂಶಲಿ ನಾವು ಇಲ್ಲಿ ಮಾಡೋದು ಮೊಟ್ಟೆ ಹಾಕಿ ಮಾಡ್ತೀವಿ, ಮೊಟ್ಟೆ ಹಾಕ್ದೇನು ಮಾಡಬಹುದು. ನಾವು ಯೂಶಲಿ ಇಲ್ಲಿ ಮಾಡೋದು ಮೊಟ್ಟೆ ಹಾಕಿ ಮಾಡ್ತೀವಿ, ಇವಾಗ ಎಲ್ರು ಮೊಟ್ಟೆನ ಅಕ್ಸೆಪ್ಟ್ ಮಾಡ್ಕೋತಿದ್ದಾರೆ. ಹಾಗಾಗಿ ನಾವು ಮೊದಲು ಈ ಮೊಟ್ಟೆನೆಲ್ಲ ಹೊಡೆದಾಕೊಂಡು ಅದನ್ನ ಫಸ್ಟ್ ಮಿಕ್ಸ್ ಮಾಡಿ ಅದಕ್ಕೆ ಸಕ್ಕರೆ ಹಾಕಿ ಮಾಡಿ ನಂತರ ಈ ನಮ್ಮ ಸಿರಿಧಾನ್ಯಗಳ ಹಿಟ್ಟು, ನವಣೆ ಆಗಿರ್ಬೋದು, ರಾಗಿ ಆಗಿರ್ಬೋದು, ಆ ಹಿಟ್ಟನ್ನ ಹಾಕಿ ಅದಕ್ಕೆ ಅದನ್ನ ಮಿಕ್ಸ್ ಮಾಡಿ ನಂತರ ಅದನ್ನ ಅದು ಸ್ವಲ್ಪ ಈ ನೊರೆ ನೊರೆ ತರ ಬರುತ್ತೆ. ಆಮೇಲೆ ಅದನ್ನ ತಗೊಂಡು ನಮ್ಗೆ ಬೇಕಾಗಿರೋ ಮೌಲ್ಡ್ ಅಲ್ಲಿ ಅಥವಾ ಟ್ರೇ ಅಲ್ಲಿ ಹಾಕಿ ಅದನ್ನ ಓವನ್ ಅಲ್ಲಿ ಇಟ್ಟರೆ ನಮ್ಗೆ ಕೇಕ್ ಸಿದ್ಧವಾಗುತ್ತೆ. ಅದರಲ್ಲೇ ಮತ್ತೆ ಕೇಕ್ ನಾರ್ಮಲ್ ಕೇಕ್ ಬರುತ್ತೆ, ಚಾಕ್ಲೇಟ್ ಫ್ಲೇವರ್ ಹಾಕೋಬಹುದು, ಮತ್ತೆ ಅದಕ್ಕೆ ನಾವು ಈ ಟೂಟಿ ಫ್ರೂಟಿ ಎಲ್ಲ ಇರುತ್ತಲ್ಲ ಹಾಕಿ ಫ್ರೂಟ್ ಕೇಕ್ ಮಾಡ್ಕೋಬಹುದು. ಆ ತರ ವಿಧ ವಿಧವಾದ ಕೇಕ್ ಗಳನ್ನು ಕೂಡ ಮಾಡ್ಕೋಬಹುದು. ಹೇಗೆ ಇದಕ್ಕೆ ಮೊಟ್ಟೆ ಹಾಕುದಂದ್ರೆ ಯಾವ ಪ್ರಮಾಣದಲ್ಲಿ ಹಾಕ್ಬೇಕು, ಎಷ್ಟು ಹಿತ್ತಿಗೆ ಎಷ್ಟು ಮೊಟ್ಟೆಗಳನ್ನ ಹಾಕ್ಬೇಕಂತಕ್ಕಂಥದ್ದು, ನಿರ್ದಿಷ್ಟವಾದಂತ ಎಷ್ಟು ಸಕ್ಕರೆ ಹಾಕ್ಬೇಕು ಅಥವಾ ಏನ್ ಹಾಕ್ಬೇಕಂತ ನಿರ್ದಿಷ್ಟ ಪ್ರಮಾಣ ಹೇಗೆ? ಪ್ರಮಾಣ ಅಂದ್ರೆ ನಾವು ಇಲ್ಲಿ ದೊಡ್ಡದಾಗಿ ಲಾರ್ಜ್ ಸ್ಕೇಲ್ ಅಲ್ಲಿ ಮಾಡ್ತಿದೀವಿ, ಹಾಗಾಗಿ ಈ 20 ಮೊಟ್ಟೆಗಳು ಹಾಕಿದ್ರೆ 3 ಕೆಜಿ ಪೌಡರ್ ಹಾಕಿ ಆ ತರ ಮಾಡ್ತಿದೀವಿ. ಅದು ನಮ್ಮ ಮಾಡೋದ ಪ್ರಮಾಣದ ಮೇಲೆ ಅದು ಡಿಪೆಂಡ್ ಆಗುತ್ತೆ. ನಿರ್ದಿಷ್ಟ ಮೆಜರ್ಮೆಂಟ್ಸ್ ಆ ತರದೆಲ್ಲ ಬೇಕಂದಾಗ ನಮ್ಮ ತರಬೇತಿಯಲ್ಲಿ ನಾವು ಇನ್ನು ಇಲ್ಲಿ ನಾವು ಕೈ ನಾವೇ ಕೈಯಾರೆ ಅವ್ರ ಕೈಲೇ ಮಾಡಿಸ್ತೀವಲ್ಲ, ಅವ್ರಿಗೆ ಇನ್ನು ತುಂಬಾ ಚೆನ್ನಾಗಿ ಗೊತ್ತಾಗುತ್ತೆ ಸರ್. ಇದನ್ನ ಕೇಕ್ ಅನ್ನ ಬೇಯಿಸಬೇಕಾ, ಹೇಗೆ ಬೇಯಿಸೋದು ಇದನ್ನೆಲ್ಲ, ಮತ್ತು ಓವನ್ ಅಲ್ಲಿ ಇಡಬೇಕಾ, ಹೇಗ್ ಮಾಡೋದು ಇದನ್ನ? ಇದನ್ನ ಓವನ್ ಅಲ್ಲಿ ಇಡಬಹುದು, ಇದನ್ನ ಕುಕ್ಕರ್ ನಲ್ಲೂ ಇಟ್ಟು ತುಂಬಾ ಜನ ಈಗ ಆಲ್ರೆಡಿ ತುಂಬಾ ಪ್ರಯತ್ನನೂ ಮಾಡಿದಾರೆ ಸರ್. ಕುಕ್ಕರ್ ಅಲ್ಲೂ ಮಾಡ್ಕೋಬಹುದು ಮತ್ತು ಓವನ್ ಇರುತ್ತಲ್ಲ ಸರ್, ಮೈಕ್ರೋವೇವನ್, ಅದರಲ್ಲೂ ಮಾಡ್ಕೋಬಹುದು. ದೊಡ್ಡ ಪ್ರಮಾಣದಲ್ಲಿ ಆದ್ರೆ ಈ ತರ ನಮ್ಮ ಬೇಕರಿಲ್ಲ ಇರುವಂತಹ ಡೆಕ್ ಓವನ್ಸ್ ಆ ತರದಲ್ಲಿ ಮಾಡ್ಕೋಬಹುದು. ಈಗ ಮುಖ್ಯವಾಗಿ ರಾಗಿಯಿಂದ ತಾವು ಬಿಸ್ಕೆಟ್ ಮತ್ತು ಕೇಕ್ ಅನ್ನ ಮಾಡ್ತಕ್ಕಂಥದ್ದು ಹೇಳಿದ್ರಿ, ಮತ್ತೆ ರಾಗಿಯಿಂದ ಸಿಹಿ ತಿನಿಸುಗಳನ್ನ ಏನೇನು ಮಾಡಬಹುದು? ಸಿಹಿ ತಿನಿಸುಗಳು ಬಂದ್ರೆ ನಾವು ಮುಂಚೆ ಎಲ್ಲ ಮುದ್ದೆ ರೊಟ್ಟಿ ಆ ತರ ಎಲ್ಲ ಮಾಡ್ತಿದ್ರು, ಈ ಗಂಜಿಯಲ್ಲಿ ಸ್ವಲ್ಪ ಬರೀ ಸಪ್ಪಂದು ಕುಡಿಯೋ ಬದಲು ಅದರಲ್ಲೇ ಬೆಲ್ಲ ಹಾಕಿ, ನೀವು ಹೇಳಿದ್ರಿ ಏಲಕ್ಕಿ ಆ ತರದೆಲ್ಲ ಹಾಕಿ ಫ್ಲೇವರ್ ಹಾಕಿ ಆ ತರ ರಾಗಿ ಗಂಜಿ, ರಾಗಿ ಅಂಬ್ಲಿ ಆ ತರದೆಲ್ಲ ಮಾಡ್ಕೋಬಹುದು. ಇನ್ನು ಬೇರೆ ಬೇರೆ ಅಂದ್ರೆ ನಾವು ಕೆಲವು ಸ್ವೀಟ್ ಗಳಿದೆ ಸರ್, ಬಾಕರವಾಡಿ ಅಂತ ಹೇಳ್ತಾರೆ, ಸೊ ಅದನ್ನ ಕೂಡ ಮಾಡಬಹುದು. ಆ ತರದನ್ನೆಲ್ಲ ಕೂಡ ಕೆಲವರು ತುಂಬಾ ಜನ ಟ್ರೈ ಮಾಡಿದ್ದಾರೆ, ಆ ತರ ಮಾಡ್ಕೋಬಹುದು. ಇನ್ನು ಸಿರಿಧಾನ್ಯಗಳು ನಾರ್ಮಲ್ ಆಗಿ ಬಂದ್ರೆ ಅದರಲ್ಲಿ ಪಾಯಸ ಎಲ್ಲ ಮಾಡ್ಕೋಬಹುದು. ನೇರವಾಗಿ ರಾಗಿಯನ್ನ ಹಿಟ್ ಮಾಡಲಾರ್ದೆ ರಾಗಿಯನ್ನ ನುಚ್ಚು ಮಾಡಿಸಿ ಅದರಿಂದ ಏನಾದ್ರು ಮಾಡ್ಲಿಕ್ಕೆ ಸಾಧ್ಯತೆ ಇದೆ? ಪಾಯಸ ಹಾಗೆ ಅಥವಾ ಏನಾದ್ರು ಮಾಡಬಹುದಾ ರಾಗಿ ನುಚ್ಚಿನಿಂದ? ಹಾ ಸರ್, ಈ ತರ ಹಿಂಗೆ ನಾವು ಗೋಧಿ ನುಚ್ಚಿಂದ ಗೋಧಿ ಹುಗ್ಗಿ ತರ ಮಾಡ್ತೀವಿ, ಉಪ್ಪಿಟ್ಟು ಮಾಡ್ತೀವಿ ಗೋಧಿಯಿಂದ. ಉಪ್ಪಿಟ್ಟು ಉಪ್ಪಿಟ್ಟು ಕೂಡ ಮಾಡಬಹುದು ಸರ್, ರಾಗಿ ಉಪ್ಪಿಟ್ಟು ಮಾಡಬಹುದು, ರಾಗಿಯಿಂದ ರೊಟ್ಟಿ ತಾಲಿಪಟ್ಟು ರಾಗಿ ಉಂಡೆಗಳನ್ನು ಮಾಡಬಹುದು. ರಾಗಿ ಉಂಡೆನೂ ಮಾಡಬಹುದು ಸರ್. ರಾಗಿಯನ್ನ ಮೊಳಕೆ ಮಾಡಿಸಿ ಅದನ್ನ ಪುಡಿ ಮಾಡಿ ತಿನ್ನೋದ್ರಿಂದ ನಮ್ಮ ದೇಹಕ್ಕೆ ಇನ್ನೂ ಜಾಸ್ತಿ, ನಮ್ಗೆಲ್ಲ ಗೊತ್ತಿದೆ ಈ ಮೊಳಕೆ ಕಾಳಿನಕ್ಕಿಂತ. ಹಾ ಸರ್, ಮೊಳಕೆ ಕಾಳು ತಿನ್ನೋದು ಆರೋಗ್ಯಕ್ಕೆ ಒಳ್ಳೇದಂತ ಹೇಳ್ತೀವಲ್ಲ, ಆ ತರನೇ ರಾಗಿನೂ ಕೂಡ ಮೊಳಕೆ ಮಾಡಿ ಅದನ್ನ ಪೌಡರ್ ಮಾಡಿ ನಮ್ಗೆ ಈಗ ಮಾರ್ಕೆಟ್ ಅಲ್ಲಿ ಸಿಗ್ತದೆ ಸ್ಪ್ರೌಟೆಡ್ ರಾಗಿ ಫ್ಲೋರ್ ಅಂತ, ಆ ತರ ಅದನ್ನ ಕೂಡ ಮಾಡ್ಕೋಬಹುದು, ಮನೆಯಲ್ಲೇ ನಾವೇ ಮಾಡಬಹುದು. ಅಂದ್ರೆ ರಾಗಿ ಇದರಿಂದ ಸಾಕಷ್ಟು ತಿನಿಸುಗಳನ್ನು ಮಾಡ್ಲಿಕ್ಕೆ ಸಾಧ್ಯತೆ ಇದೆ. ರಾಗಿ ಒಳ್ಳೆ ಒಂದು ಸದ್ಭರಿತವಾದಂತ ಆಹಾರ, ಕ್ಯಾಲ್ಸಿಯಂ ಒಂದು ಹೆಚ್ಚಿನ ಪ್ರಮಾಣದಲ್ಲಿ. ರಾಗಿ ತಿಂದವ ನಿರೋಗಿ. ಈಗ ನವಣೆಗೆ ಬರೋಣ ಮೇಡಮ್. ನವಣೆ ಸಾಮಾನ್ಯವಾಗಿ ಎಲ್ಲಾ ಕಡೆ ಬೆಳೀತಾರೆ, ಅದನ್ನ ಹಿಂದಿಗೆ ಎಲ್ಲ ನಮ್ಮ ಹಿರಿಯರು ಬಹಳಷ್ಟು ನವಣೆ ಅನ್ನ ಮಾಡಿ ಉಂತಿದ್ರು. ಆದ್ರೆ ಇತ್ತೀಚೆಗೆ ನವಣೆ ಬಳಕೆ ಕಡಿಮೆ ಆಗ್ತದೆ, ಮತ್ತೆ ಇತ್ತೀಚೆಗೆ ಜನ ಅದನ್ನ ಬಳಸಲಿಕ್ಕೆ ಪ್ರಾರಂಭ ಮಾಡಿದ್ದಾರೆ ನವಣೆಯನ್ನ, ಶುಗರ್ ಬಂದವರೆಲ್ಲ. ಈಗ ನವಣೆಗೆ ಬಂದ್ರೆ ತಾವ್ ಹೇಳಿದ್ರಿ ನವಣೆಯನ್ನ ಸಂಸ್ಕರಿಸಿ ಅಕ್ಕಿಯನ್ನ ಮಾಡಿಸಬೇಕು, ಮೇಲಿನ ಹಸ್ಕನ್ನ ತೆಗಿಬೇಕಂತಕ್ಕಂತ ವಿಚಾರ. ಅಕ್ಕಿಯನ್ನ ಮಾಡಿದ್ಮೇಲೆ ಮತ್ತದನ್ನ ಪುನಃ ನಾವು ಹಿಟ್ಟನ್ನ ಮಾಡಿಸ್ಬೇಕು. ಹಿಟ್ಟು ಮಾಡಿದ್ಮೇಲೆ ನವಣೆಯಿಂದ ಏನೇನು ಸಿದ್ಧ ವಸ್ತುಗಳನ್ನ ಮಾಡಬಹುದು, ತಿನಿಸುಗಳನ್ನ? ಈಗ ಸರ್ ನವಣೆ ಸಂಸ್ಕರಣೆ ನಾವಲ್ಲಿ ಹೇಳಿದ್ರೆ ಅದೇ ಆ ತರದ ಸೇಮ್. ನಂತರ ಈ ನವಣೆ ಅಕ್ಕಿನೇ ತೆಗೆದುಕೊಂಡು ನಾರ್ಮಲ್ ಆಗಿ ಅನ್ನ ಯಾವ ತರ ಮಾಡ್ತೀವಿ ಆ ತರ ಮಾಡಬಹುದು. ಜನರಿಗೆ ಅಷ್ಟು ರೂಢಿ ಇಲ್ಲ, ನಾವ್ ಯಾಕಂದ್ರೆ ಈ ಭತ್ತದ ಅನ್ನ ಅಕ್ಕಿನೇ ಊಟ ಮಾಡಿ ರೂಢಿ ಇದೆ. ಹಾಗಾಗಿ ನಾವ್ ಇದನ್ನ ಬಿಸಿಬೇಳೆ ಬಾತ್ ಅಥವಾ ಪಲಾವ್ ಮತ್ತೆ ಕಿಚಡಿ ಅಥವಾ ಮೊಸರನ್ನ ಪಾಯಸ ಆ ತರ ಮಾಡಿ ಕೂಡ ಸೇವಿಸಬಹುದು. ಬಟ್ ಒಂದೇ ಒಂದು ಡಿಫ್ರೆನ್ಸ್ ಏನು ನಮ್ಮ ಬಿಳಿ ಅಕ್ಕಿಗೂ ನಮ್ಮ ನವಣೆ ಅಕ್ಕಿಗೂ ಅಂದ್ರೆ ಇದರಲ್ಲಿ ನಾರಿನಾಂಶ, ಎಲ್ಲಾ ಸಿರಿಧಾನ್ಯಗಳಲ್ಲಿ ನಾರಿನಾಂಶ ಫೈಬರ್ ಕಂಟೆಂಟ್ ಜಾಸ್ತಿ ಇರುತ್ತೆ. ಇದನ್ನ ನಾವೇನ್ ಮಾಡ್ಬೇಕು, ನೆನೆ ಇಡ್ತೀವಲ್ಲ ನಾವು ಅಕ್ಕಿನ, ಅದೇ ತರ ಇದನ್ನ ಸ್ವಲ್ಪ ಜಾಸ್ತಿ ಹೊತ್ತು ಮುಂಚೆ ಅಡಿಗೆ ಮಾಡೋಕ್ಕಿಂತ ಒಂದು 4 ತಾಸುಗಳ ಮುಂಚೆ ಅಥವಾ ರಾತ್ರಿ ನೆನೆ ಇಟ್ಟು ಇನ್ನೂ ತುಂಬಾ ಒಳ್ಳೇದು. ಆ ತರ ನೆನೆ ಇಟ್ಟಾಗ ಅದು ಬೇಗ ಕುದಿಯುತ್ತೆ. ಹಾಗಾಗಿ ನೆನೆ ಇಡಿಯೋದೊಂದು ಇದರಲ್ಲಿ ತುಂಬಾ ಮುಖ್ಯ ಅಂಶ. ಈ ನೆನೆ ಇಟ್ಟು ನಾವ್ ಹೆಂಗೆ ಬಿಸಿಬೇಳೆಬಾತಲ್ಲಿ ಹೆಂಗೆ ಅಕ್ಕಿನ ಹಾಕ್ತೀವಿ, ಸೊ ಆ ತರನೆ ಜಸ್ಟ್ ವೈಟ್ ರೈಸ್ ನ ಈ ನವಣೆಯಿಂದ ರಿಪ್ಲೇಸ್ ಮಾಡಬಹುದು. ಇದು ಅಕ್ಕಿಯಿಂದ ಆಯ್ತು. ಇನ್ನು ಇದನ್ನ ಹಿಟ್ಟು ಮಾಡಿ ನಂತರ ಅದನ್ನ ಬೇಕರಿ ಪದಾರ್ಥಗಳಲ್ಲಿ ಹೇಳಿದೆ ನಾನು, ಬ್ರೆಡ್ ಮಾಡಬಹುದು, ರಸ್ಕ್ ಮಾಡ್ತೀವಿ, ಮತ್ತೆ ಬಿಸ್ಕೆಟ್ ಅಲ್ಲಿ ಬಳಸ್ತೀವಿ, ಕೇಕ್ ಅಲ್ಲಿ ಬಳಸ್ತೀವಿ, ಆ ತರ ಎಲ್ಲ ಮಾಡ್ಕೋಬಹುದು. ಇಡ್ಲಿ ದೋಸೆನು ಮಾಡಬಹುದು ಸರ್. ಈಗ ಕೆಲವೊಮ್ಮೆ ನಮ್ಮ ಸ್ವಸಹಾಯ ಸಂಘದ ಮಹಿಳೆಯರು ಕೆಲವೊಮ್ಮೆ ಹೋಳಿಗೆಯನ್ನ ಮಾಡಿದ್ ನೋಡಿದ್ವಿ, ರವಣೆ ನವಣೆ ಹೋಳಿಗೆ, ನವಣೆ ಉಂಡಿ, ನವಣೆ ಹೋಳಿಗೆ, ಸಜ್ಜಿ ಹೋಳಿಗೆ ಆ ತರ ಎಲ್ಲ ಮಾಡಿದ್ದಾರೆ. ಇದು ಬಿಸ್ಕೆಟ್ ಮಾಡುವುದ್ರೆ ಹೇಗೆ? ಇದು ಬಿಸ್ಕೆಟ್, ನವಣೆ ಬಿಸ್ಕೆಟ್ ಸೇಮ್ ವಿಧಾನ ಬಿಸ್ಕೆಟ್ ಇಂದು ಇದು ರಾಗಿ ಪದ್ಧತಿನೇ ಇಲ್ಲಿ ಬರುತ್ತೆ. ಇನ್ನು ಬೇರೆ ಬೇರೆ ವಿವಿಧವಾದ ಮೌಲ್ಯವರ್ಧಿತ ಪದಾರ್ಥಗಳನ್ನ ಮಾಡಬಹುದು. ಇದರಲ್ಲಿ ಇನ್ನೊಂದು ನಾವೇ ಸ್ವತಃ ಟ್ರೈ ಮಾಡಿದೀವಿ, ಇದರಿಂದ ಇಡ್ಲಿ ದೋಸೆ ಆ ತರದನ್ನು ಮಾಡಬಹುದು. ನಾವ್ ಹೆಂಗೆ ಅಕ್ಕಿನ ನೆನೆ ಇಟ್ಟು ಉದ್ದಿನ ಬೇಳೆ ಜೊತೆ ಮಿಕ್ಸ್ ಮಾಡಿ ಇಡ್ಲಿ ಮಾಡ್ತೀವಿ. ಇಡ್ಲಿ ದೋಸೆ ಅಂತಂದ್ರೆ ಅದ್ರ ಜೊತೆ ಏನಾದ್ರೂ ಮಿಶ್ರಣ ಮಾಡಿ ಮಾಡಬೇಕಾ ಅಥವಾ ಹಾಗೆ ನೇರವಾಗಿ ನವಣೆಯಿಂದ ಮಾಡಬಹುದು? ನವಣೆಯನ್ನ ರಾತ್ರಿ ನೆನೆ ಇಡ್ಬೇಕು. ಈಗ ನಾವ್ ಹೆಂಗ ಅಕ್ಕಿನ ನೆನೆ ಇಡ್ತೀವಲ್ಲ, ಉದ್ದಿನ ಬೇಳೆ ಅಕ್ಕಿನ ನೆನೆ ಇಟ್ಟು ಅದನ್ನ ಆಮೇಲೆ ಮಿಕ್ಸಿಗೆ ಹಾಕಿ ಅದನ್ನ ರಾತ್ರಿ 8 ಗಂಟೆಗಳ ತಾಸ ಫರ್ಮೆಂಟೇಷನ್ ಬಿಡ್ತೀವಲ್ಲ, ಆ ತರನೇ ಇದರಲ್ಲಿ ಅಕ್ಕಿ ಬದಲು ನಾವು ನವಣೆ ಹಾಕಿದ್ರು. ಅದು ಮಾಡಿ ಅದನ್ನ ನಾರ್ಮಲ್ ಆಗಿ ಇಡ್ಲಿ ಯಾವ ತರ ಮಾಡ್ತೀವಲ್ಲ ಆ ತರನೇ ಮಾಡೋದು. ತುಂಬಾ ಚೆನ್ನಾಗಿ ಬರುತ್ತೆ, ಯಾವ್ದೇ ನಮ್ಗೆ ಡಿಫ್ರೆನ್ಸ್ ಅನ್ಸೋದಿಲ್ಲ, ಅದು ಆರೋಗ್ಯಕ್ಕೂ ತುಂಬಾ ಒಳ್ಳೇದು. ಆ ತರ ಅಕ್ಕಿ ರಿಪ್ಲೇಸ್ ಮಾಡಿ ನವಣೆ ಹಾಕಿ ನಾವು ಮಾಡೋದ್ರಿಂದ ನಮ್ಗೆ ಆರೋಗ್ಯನು, ಈಗ ಬರೀ ನಾರ್ಮಲ್ ಇಡ್ಲಿ ತಿಂದೇ ಇರ್ತೀವಿ, ಹಾಗಾಗಿ ಈ ತರದನ್ನ ಟ್ರೈ ಮಾಡಿದ್ರೆ ತುಂಬಾ ಒಳ್ಳೇದು. ನಾವು ಸಿರಿಧಾನ್ಯಗಳು ಕೆಲವರಿಗೆ ಅನ್ನ ತಿನ್ನಕ್ ಆಗಲ್ಲ ಆ ತರ ಇದ್ದಾಗ ಈ ತರ ಇದನ್ನ ರುಬ್ಬಿ ಮಾಡೋದ್ರಿಂದ ಅದು ನವಣೆ ಇಡ್ಲಿ ಅಂತಾನು ಗೊತ್ತಾಗೋದಿಲ್ಲ. ಹಾಗಾಗಿ ಇನ್ನು ಮತ್ತಿದ್ರದ್ದು ತುಂಬಾ ಇನ್ಸ್ಟಂಟ್ ಪ್ರೊಡಕ್ಟ್ಸ್ ಕೂಡ ತುಂಬಾ ಬಂದಿದೆ ಆಲ್ರೆಡಿ ಮಾರ್ಕೆಟ್ ಅಲ್ಲಿ. 5 ಮಿನಿಟ್ಸ್ ಎಲ್ಲ ಇಡ್ಲಿ ಅದೆಲ್ಲ ರೆಡಿ ಮಾಡಿ ಇದಂತ ಸಿದ್ಧವಾಗಿದಂತಹ 5 ನಿಮಿಷದಲ್ಲಿ ಮಾಡುವಂತಹ ಪದಾರ್ಥಗಳು ಕೂಡ ಕೆಲವು ಕೆಲಸಕ್ಕೆ ಹೋಗಂತ ಹೆಣ್ಮಕ್ಳಿಗೆ ಅಂತವ್ರಿಗೆ ತುಂಬಾ ಸಹಾಯ ಆಗುತ್ತೆ. ಅವ್ರಿಗೆ ಮಾಡಕ್ ಟೈಮ್ ಇರಲ್ಲ ಆ ತರ ಇದ್ದವ್ರಿಗೆ, ಅಥವಾ ನಾವು ಹಿಟ್ಟನ್ನ ಈ ತರ ಮಾಡ್ಕೊಂಡು ಇಡ್ಲಿ ದೋಸೆ ಪೊಂಗಲ್ ಈ ತರ ಎಲ್ಲ ವಿಧ ವಿಧ ಎಲ್ಲ ಅಕ್ಕಿನ ಎಲ್ಲೆಲ್ಲಿ ಬಳಸ್ತೀವಿ ಅಲ್ಲಿ ನಾವು ಜಸ್ಟ್ ನವಣೆಯನ್ನ ರಿಪ್ಲೇಸ್ ಮಾಡಿದ್ರೆ ಆಯ್ತು. ಬಟ್ ಒಂದೇ ಒಂದು ಅಂಶ ನಾನು ಅವಾಗ್ಲೇ ಹೇಳಿದೆ, ಅದನ್ನ ಸ್ವಲ್ಪ ಜಾಸ್ತಿ ಹೊತ್ತು ನೆನೆ ಇಡಬೇಕು. ಕೊನೆಯದಾಗಿ ಏನ್ ಹೇಳಕ್ ಇಷ್ಟಪಡ್ತೀರಿ, ನಿಮ್ಮಲ್ಲಿ ತರಬೇತಿಗಳನ್ನ ಕೊಡ್ತೀರಾ ಹೆಣ್ಮಕ್ಳಿಗೆಲ್ಲ ಬಂದ್ರೆ ಬೇಕರಿ ಐಟಮ್ ಗಳನ್ನ ಸಿದ್ಧಪಡಿಸೋದು ಈ ಸಿರಿಧಾನ್ಯಗಳಿಂದ ಅಂತಕ್ಕಂಥದ್ದು? ನಮ್ಮ ವಿಶ್ವವಿದ್ಯಾಲಯದಿಂದ ನಾವು ಸಿರಿಧಾನ್ಯಗಳ ಈ 2023 ಸಿರಿಧಾನ್ಯಗಳ ಅಂತಾರಾಷ್ಟ್ರೀಯ ವರ್ಷ ಅಂತ ನಮ್ಮ ಸರ್ಕಾರ ಘೋಷಣೆ ಮಾಡಿದೆ. ಹಾಗಾಗಿ ನಾವು ಇದನ್ನ ಹೆಚ್ಚು ಒತ್ತು ಕೊಟ್ಟು ಹೆಣ್ಮಕ್ಳಿಗೆ, ಗುಂಪಿನ ಹೆಣ್ಮಕ್ಳಿಗೆ, ಆ ತರದ ಇಂಟ್ರೆಸ್ಟ್ ಇದ್ದಂತಹ ಹೆಣ್ಮಕ್ಳು ಬಂದು ನಮ್ಮನ್ನ ಸಂಪರ್ಕಿಸಿದ್ರೆ ಅವರಿಗೆ ನಾವು ಈ ತರಹದ ತರಬೇತಿಗಳನ್ನ ಕೊಡಬಹುದು. ನಮ್ಮಲ್ಲಿ ಬೇಕರಿ ಘಟಕ ಇದೆ, ಸಿರಿಧಾನ್ಯಗಳ ಬೇಕರಿ ಘಟಕ ಅಂತಾನೆ ಇದೆ. ಅಲ್ಲಿ ದಿನ ಪ್ರೊಡಕ್ಷನ್ ಆಗ್ತಾನೆ ಇರುತ್ತೆ, ಅವ್ರಿಗೆ ಟ್ರೈನಿಂಗ್ ಅದಂತೂ ಆರಾಮಾಗಿ ಕೊಡಬಹುದು. ಇನ್ನು ಅವ್ರಿಗೆ ಸ್ಪೆಸಿಫಿಕ್ ಆಗಿ ಬೇಕಿದಂತ ಪದಾರ್ಥ ಅವ್ರು ನಮ್ಗೆ ಮುಂಚೆ ಹೇಳಿದ್ರೆ ನಾವು ಆ ತರಬೇತಿನ ಒಂದು 20-30 ಜನ ಅವರು ಗುಂಪಾಗಿ ಬಂದ್ರೆ ನಾವು ಅವ್ರಿಗೆ ತರಬೇತಿನ ಆಯೋಜಿಸ್ತೀವಿ. ಒಳ್ಳೇದು ಡಾಕ್ಟರ್ ವೀಣಾ ಅವರೇ, ಇದುವರೆಗೂ ಈ ಒಂದು ನವಣೆ ಮತ್ತು ರಾಗಿಯಿಂದ ಏನೆಲ್ಲ ಒಂದು ಬಿಸ್ಕೆಟ್ ಇರ್ಬೋದು, ಬ್ರೆಡ್, ಕೇಕ್ ಯಾವ ರೀತಿ ತಯಾರು ಮಾಡಬಹುದು ಅಂತಕ್ಕಂಥ ವಿಚಾರವನ್ನು ತಿಳಿಸಿಕೊಟ್ರೆ ಆಸಕ್ತಿ ಇದ್ದಂತ ಹೆಣ್ಮಕ್ಳು ರಾಯಚೂರು ಕೃಷಿ ವಿಜ್ಞಾನ ಕೇಂದ್ರಕ್ಕೆ ಭೇಟಿಯನ್ನು ಕೊಟ್ಟು ಸಂಪರ್ಕ ಮಾಡಿ ಇದರ ಬಗ್ಗೆ ವಿಶೇಷವಾದಂತ ತರಬೇತಿಯನ್ನ ಪಡ್ಕೊಂಡು ಮನೆಯಲ್ಲಿನೇ ಈ ರಾಗಿಯಿಂದ ಮತ್ತು ನವಣೆಯಿಂದ ಹಲವಾರು ತಿಂಡಿ ತಿನಿಸುಗಳನ್ನ ಮಾಡಲಿಕ್ಕೆ ಸಾಧ್ಯತೆ ಇದೆ. ಇದ್ರ ಬಗ್ಗೆ ತರಬೇತಿಯನ್ನ ಪಡ್ಕೊಂಡು ನಮ್ಮ ಗ್ರಾಮೀಣ ಹೆಣ್ಮಕ್ಳು ಇದರ ಒಂದು ಪ್ರಯೋಜನವನ್ನ ಪಡ್ಕೊಳ್ಳಿ ಅಂತ ಹೇಳೋಣ. ಮಾಹಿತಿಯನ್ನು ಹಂಚಿಕೊಂಡದಕ್ಕೆ ಎಲ್ಲ ಕೇಳುಗರ ಪರವಾಗಿ ನಿಮಗೆ ಧನ್ಯವಾದ. ನಮಸ್ಕಾರ. ಥ್ಯಾಂಕ್ ಯು ಸರ್. ಇದುವರೆಗೆ ರಾಗಿ ಮತ್ತು ನವಣೆಯಿಂದ ಬೇಕರಿ ಪದಾರ್ಥ ಉತ್ಪಾದನಾ ತಾಂತ್ರಿಕತೆ ಕುರಿತು ಕೃಷಿ ವಿಜ್ಞಾನ ಕೇಂದ್ರದ ತಜ್ಞರಾದ ಡಾಕ್ಟರ್ ವೀಣಾ ಅವರೊಂದಿಗೆ ಸಂದರ್ಶನವನ್ನ ಕೇಳಿದಿರಿ. ಸಂದರ್ಶಿಸಿದವರು ಡಾಕ್ಟರ್ ವಿಜಿ ಬಾವಲತ್ತಿ. ಹರ ಜೋಖಿಮ್ ಸೆ ನಿಕಲ್ ಕರ್ ಫಸಲ್ ಆಯೆ ಸುರಕ್ಷಿತ ಹೋ ಜಾಯೆ ಫಸಲ್ ಬಿಮಾ ಸೆ ಹರ ಕಿಸಾನ್ ಅಬ ಆತ್ಮನಿರ್ಭರ್ ಹೋ ಜಾಯೆ ಸಂಕಟ ಕೆ ಸಮಯ ಪ್ರಧಾನ ಮಂತ್ರಿ ಫಸಲ್ ಬಿಮಾ ಯೋಜನಾ ಕಿಸಾನೋ ಕೆ ಲಿಯೆ ವರದಾನ್ ಹೈ. ಅಬ್ ಸೂಖಾ ಪಡೇ ಯಾ ಬಾಡ್ ಆ ಜಾಯೆ ಕೋಯಿ ಡರ್ ನಹಿ, ಅಬ್ ಓಲೆ ಪಡೇ ಯಾ ಕೀಟ ಪತಂಗೆ ಫಸಲ್ ಖಾ ಜಾಯೆ ಕೋಯಿ ಫಿಕ್ರ ನಹಿ. बुआई से फसल कटाई तक हर जोखिम का दावा, न्यूनतम प्रीमियम पर अधिकतम भुगतान का वादा. योजना से हर साल जुड़ रहे हैं 5 करोड़ से ज्यादा किसान. अब आपकी है बारी. नजदीकी कृषि कार्यालय, सहकारी समिति, बैंक शाखा, अधिकृत बीमा कंपनी या जनसेवा केंद्र में स्वेच्छा से करा सकते हैं पंजीकरण. फसल बीमा पोर्टल या फसल बीमा ऐप द्वारा भी कराया जा सकता है पंजीकरण. प्रधानमंत्री फसल बीमा योजना, आपकी फसलों का संपूर्ण सुरक्षा कवच. कृषि एवं किसान कल्याण मंत्रालय, भारत सरकार. ಈಗ ಕೇಳಿ, ಮಾವಿನ ಬೆಳೆಯಲ್ಲಿ ಇಳುವರಿ ಹೆಚ್ಚಿಸುವ ಕ್ರಮಗಳ ಕುರಿತು ಡಾಕ್ಟರ್ ಅರವಿಂದ್ ರಾಠೋಡ್ ಅವರೊಡನೆ ಸಂದರ್ಶನವನ್ನ ಸಂದರ್ಶಕರು ಡಾಕ್ಟರ್ ವಿಜಿ ಬಾವಲತ್ತಿ. ರೈತ ಬಾಂಧವರಿಗೆ ನಮಸ್ಕಾರ. ರೈತ ಬಾಂಧವರು, ಇವತ್ತಿನ ಕಾರ್ಯಕ್ರಮದಲ್ಲಿ ಮಾವಿನ ಬೆಳೆಯಲ್ಲಿ ಇಳುವರಿಯನ್ನ ಜಾಸ್ತಿ ಪಡಿಬೇಕಾದ್ರೆ ರೈತರು ಏನು ಒಂದು ಕ್ರಮಗಳನ್ನ ಮಾಡೋದ್ರಿಂದ ಇಳುವರಿ ಮತ್ತು ಒಳ್ಳೆ ಗುಣಮಟ್ಟದ ಹಣ್ಣನ್ನು ಪಡೀಲಿಕ್ಕೆ ಸಾಧ್ಯತೆ ಇದೆ ಅಂತಕ್ಕಂಥ ವಿಚಾರವಾಗಿ ಮಾಹಿತಿಯನ್ನು ನಮ್ಮ ರೈತರಿಗೆ ಲಿಂಗಸೂರು ಕೃಷಿ ವಿಸ್ತರಣಾ ಶಿಕ್ಷಣ ಘಟಕದ ತೋಟಗಾರಿಕೆ ತಜ್ಞರಾದಂಥ ಡಾಕ್ಟರ್ ಅರವಿಂದ್ ರಾಠೋಡ್ ಅವರು ಇವತ್ತಿನ ಕಾರ್ಯಕ್ರಮದಲ್ಲಿ ಹೇಳ್ತಾ ಇದ್ದಾರೆ. ರಾಠೋಡ್ ಅವರು ಹೇಳಿ, ಮೊದಲನೇದಾಗಿ ರೈತರಿಗೆ ಈಗ ಹೂ ಬಿಡ್ತಕ್ಕಂಥ ಸೀಸನ್ನಲ್ಲಿ ಮಾವಿನ ಗಿಡಕ್ಕೆ ಏನು ಮುಖ್ಯವಾಗಿ ಅವರು ಯಾವ ರೀತಿ ಗೊಬ್ಬರ ಹಾಕಬೇಕು, ವರ್ಷದಲ್ಲಿ ಎಷ್ಟು ಸಲ ಗೊಬ್ಬರ ಹಾಕಬೇಕಾಗತ್ತೆ, ಹೂ ಬಿಟ್ಟಾಗ ವಿಶೇಷವಾಗಿ ಏನು ಕಾಳಜಿಯನ್ನು ತಗೋಬೇಕು. ನಮ್ಮ ರೈತರು ಏನು ಮಾಡ್ತಾರೆ, ವರ್ಷಾನಗಟ್ಟಲೆ ಮಾವಿನ ಬೆಳೆಗೆ ಏನು ಮಾಡೋದಿಲ್ಲ, ಅದು ಹೂ ಬಿಡಾಕತ್ತಿದ ಮೇಲೆ ಅದಕ್ಕೆ ಗೊಬ್ಬರ, ನೀರು, ಅದು ಇದು ಹಾಕಕ್ಕೆ ಚಾಲು ಮಾಡ್ತಾರೆ. ಇದು ಸರಿ ಅಂತೀರಾ ಹೇಗೆ? ಮೊಟ್ಟ ಮೊದಲನೇದಾಗಿ ಮಾವಿನ ಬೆಳೆಗಳಲ್ಲಿ ನಾವು ಇಳುವರಿಯಲ್ಲಿನ ಹೆಚ್ಚಿಸುವ ತಾಂತ್ರಿಕತೆಗಳನ್ನು ಸ್ವಲ್ಪ ಅಳವಡಿಸ್ಕೋಬೇಕು. ಅದು ಯಾವ ರೀತಿ ಅಂತಂದರೆ, ನಾವು ಯಾವಾಗಿಂದನೇ ಅದನ್ನು ತಾಂತ್ರಿಕತೆಗಳನ್ನು ನಾವು ಅಳವಡಿಸ್ಕೋಬೇಕಂತಂದರೆ ಮುಂಚಿತವಾಗಿ ಯಾವಾಗಂತ ನಾವು ಏನಂತಂದರೆ, ಈಗ ಮಳೆಗಾಲ ಸ್ಟಾರ್ಟ್ ಆಗೋಕ್ಕಿಂತ ಮುಂಚೆ ನಮಗೇನು ಜೂನ್ ಜುಲೈಗೆ ಅಲ್ಲಿಂದನೂ ಕೂಡ ನಮಗೆ ಗಿಡಗಳ ವರ್ಷ ಎಷ್ಟು ವರ್ಷ ಇರುತ್ತೆ ಗಿಡಗಳಿಗೆ ಅನುಗುಣವಾಗಿ ಅದರ ಆಧಾರದ ಮೇಲೆ ನಾವು ಶಿಫಾರಸು ಮಾಡಿದ ಪ್ರಮಾಣದಲ್ಲಿ ಮಾತ್ರ ಗೊಬ್ಬರಗಳನ್ನು ಅಳವಡಿಸ್ಕೋಬೇಕು. ಆಮೇಲೆ ಇನ್ನೊಂದೇನಂತಂದರೆ, ಇಲ್ಲಿ ನಾವು ಪ್ರತಿ ಗುಣಿಗೆ ತಿಪ್ಪೆ ಗೊಬ್ಬರಗಳನ್ನು 2-3 ಪುಟ್ಟಿಗಳನ್ನು ತಿಪ್ಪೆ ಗೊಬ್ಬರಗಳನ್ನು ಕೂಡ ನಾವು ಹಾಕೋಬೇಕು. ಆಮೇಲೆ ಅದನ್ನು ಏನಂತಂದರೆ, ನಾವು ಟ್ರೈಕೋಡರ್ಮ ಮತ್ತು ತಿಪ್ಪೆ ಗೊಬ್ಬರ ಎರಡು ಕಲಸಿ ನಾವು ಹಾಕ್ಕೊಳ್ಬೇಕು. ಹಾಕೊಂಡ್ಮೇಲೆ ಏನಂತಂದರೆ, ನಾವು ಪ್ರತಿ ಗುಣಿಗೆ ನಾವು ಏನು ಒಂದು ಗಿಡಕ್ಕೆ ನಾವು ಮಿನಿಮಮ್ ಏನಂತಂದರೆ ನಿಮಗೆ 20-25 ಲೀಟರ್ ನೀರನ್ನು ಪ್ರತಿ ಗಿಡಕ್ಕೆ ನಾವು ಪ್ರತಿ 3 ದಿನಗಳಿಗೊಮ್ಮೆ ನಾವು ಅನ್ನು ಒದಗಿಸ್ಬೇಕು. ಆಮೇಲೆ ಇನ್ನೊಂದೇನಂತಂದರೆ, ನಮಗೆ ಯಾವ ತಳಿಗಳ ಆಧಾರದ ಮೇಲೆ ನಾವು ಆ ಥರ ಗೊಬ್ಬರಗಳನ್ನು ಕೂಡ ನಾವು ಅಳವಡಿಸ್ಕೋಬೇಕಾಗತ್ತೆ. ಆಮೇಲೆ ಇನ್ನೊಂದೇನಂತಂದರೆ, ಇಲ್ಲಿ ನಾವು ಅಧಿಕ ಸಾಂದ್ರತೆಯಲ್ಲಿ ಮತ್ತು ನಾವು ಚಾಟ್ನಿ ಮಾಡುವುದು ಅದು ಕೂಡ ನಾವು ಭಾಳ ಮುಖ್ಯವಾದದ್ದು. ಇಲ್ಲಿ ಅಧಿಕ ಸಾಂದ್ರತೆಯಲ್ಲಿ ಬೆಳೆದಾಗ ನಾವು 5x5 cm ಮತ್ತು 6x6 m ಮತ್ತು 7.5 ಮತ್ತು 7.5 m ಕೂಡ ಅಂತರ ಒಳಗಿನಲ್ಲಿ ಹಾಕ್ಕೊಂಡು ನಾವು ಅಧಿಕ ಸಾಂದ್ರತೆಯಲ್ಲಿ ಕೂಡ ನಾವು ಬೆಳೆಗಳನ್ನು ಕೂಡ ನಾವು ಪ್ರಾರಂಭಿಸಬಹುದು. ಆಮೇಲೆ ಏನಂತಂದರೆ ನಾವು ಎಲ್ಲಿ ನಮಗೆ ಅನಿಯಮಿತವಾಗಿ ಅಂತಂದರೆ ನಮಗೆ ಸವರುವಿಕೆ ಚಾಟ್ನಿ ಮಾಡುವುದಂತಂದರೆ ನಾವು ಮಾವಿನ ರೆಂಬೆಗಳಲ್ಲೂ ಮತ್ತು ಒತ್ತೊತ್ತಾಗಿ ಬೆಳೆದಿರತಕ್ಕಂಥ ಮಾವಿನ ಕೊಂಬೆಗಳನ್ನು ನಾವು ತೆಗೆದು ಅದನ್ನು ಸೂರ್ಯನ ಬಿಸಿಲಿಗೆ ನೇರವಾದ ಕಿರಣಗಳನ್ನು ಬಿಟ್ಟಾಗ ನಮಗೆ ರೋಗ ಮತ್ತು ಕೀಟಗಳ ಸಂಖ್ಯೆಯನ್ನು ಇಲ್ಲಿ ನಾವು ಕೂಡ ನಿಯಂತ್ರಣ ಮಾಡಬಹುದು. ಆಮೇಲೆ ಇನ್ನೊಂದು ಏನಂತಂದರೆ ಇಲ್ಲಿ ಈಗ ಫಾರ್ ಎಕ್ಸಾಂಪಲ್ ನಮ್ಗೆ ಏನು ಮಾಡ್ತೀವಿ ಅಂತಂದರೆ ನಾವು ನವಂಬರ್ ಮತ್ತು ಡಿಸೆಂಬರ್ನಲ್ಲಿ ನಮಗೇನಾಗುತ್ತೋ ಹೂಗಳ ಸಂಖ್ಯೆ ಸ್ಟಾರ್ಟ್ ಆಗುತ್ತೆ. ಹೂಗಳ ಸಂಖ್ಯೆ ಸ್ಟಾರ್ಟ್ ಆದಾಗ ನಾವೇನು ಮಾಡಬೇಕು, ಬೇವಿನ ಎಣ್ಣೆಯನ್ನು ಕೂಡ ನಾವು ಇಲ್ಲಿ ಸಿಂಪರಣೆ ಮಾಡ್ಕೋಬೇಕು. ಬೇವಿನ ಎಣ್ಣೆ ಸಿಂಪರಣೆ ಮಾಡುವುದರಿಂದ ರಸಹೀರು ಕೀಟಗಳು ಮತ್ತು ಬರ್ತಕ್ಕಂಥ ರಸಹೀರು ಕೀಟಗಳನ್ನು ಕೂಡ ನಾವು ಪ್ರತಿ ಲೀಟರ್ ನೀರಿಗೆ 2 ml ಹಾಕಿ ನೀವು ಸಿಂಪರಣೆ ಮಾಡುವುದರಿಂದ ಅಲ್ಲಿ ಇರ್ತಕ್ಕಂಥ ರಸಹೀರು ಕೀಟಗಳು ಮತ್ತು ಹಣ್ಣಿನ ನೊಣಗಳಂತ ಬರ್ತಾವೋ ಅದನ್ನು ಕೂಡ ನಾವು ತಡೆಗಟ್ಟಬಹುದು. ಆಮೇಲೆ ಇನ್ನೊಂದು ಏನಂತಂದರೆ ಇಲ್ಲಿ ಮಾವಿನಲ್ಲಿ ನಮಗೆ ತೋಟಗಾರಿಕೆ ಸಂಶೋಧನಾ ಕೇಂದ್ರ ನಮಗೆ ಬೆಂಗಳೂರಿಂದ ನಮಗೇನಂತಂದರೆ ಅದು ರಾಷ್ಟ್ರೀಯ ತೋಟಗಾರಿಕೆ ಸಂಶೋಧನಾ ಕೇಂದ್ರ ಬೆಂಗಳೂರಿಂದ ನಮಗೆ ಮ್ಯಾಂಗೋ ಸ್ಪೆಷಲ್ ಅಂತ ಒಂದು ಸಸ್ಯಶೋಧಕವನ್ನು ನಾವು ಕೂಡ ಬಳಸ್ಕೋಬೇಕಾಗುತ್ತೆ. ಇಲ್ಲಿ ಅದೇನಂತಂದರೆ ಪ್ರತಿ ಲೀಟರ್ ನೀರಿಗೆ ನೀವು 4 ml ನಾವು ಹಾಕಿ ನೀವು ಸಿಂಪರಣೆ ಮಾಡೋದ್ರಿಂದ ನಮಗೆ ಹೂಗಳಲ್ಲಿ ಕೂಡ ಸಂಖ್ಯೆಗಳು ಜಾಸ್ತಿ ಆಗುತ್ತೆ. ಆಮೇಲೆ ಹೂವನ್ನು ಉದುರೋದು ಕೂಡ ತಡೆಗಟ್ಟಬಹುದು ಮತ್ತು ಹಣ್ಣಿನ ಗಾತ್ರ ಕೂಡ ನಮಗೆ ಇಲ್ಲಿ ಸೈಜ್ ಕೂಡ ಚೆನ್ನಾಗಿ ಬರುತ್ತೆ. ಅದಕ್ಕೋಸ್ಕರ ನಾವು ಈ ಥರ ತಾಂತ್ರಿಕತೆಗಳನ್ನು ಕೂಡ ಅಳವಡಿಸ್ಕೋಬೇಕು. ಆಮೇಲೆ ಏನಂತಂದರೆ ನಾವು ಮ್ಯಾಗ್ನೇಸಿಯಮ್, ಜಿಂಕ್, ಬೋರಾನ್ ಪ್ರತಿ ಗಿಡಕ್ಕೆ ನಾವು 100 g ಕೂಡ ನಾವು ಬೆಳೆಸಿದಾಗ ನಮಗೇನಾಗತ್ತಂದರೆ ಇಳುವರಿಯಲ್ಲಿ ಕೂಡ ಹೆಚ್ಚಿಗೆ ಬರುತ್ತೆ. ಆಮೇಲೆ ನಮಗೇನಂತಂದರೆ ಹೂ ಮತ್ತು ಕಾಯಿಗಳನ್ನು ಉದುರೋದು ಕೂಡ ನಾವು ತಡೆಗಟ್ಟಬಹುದು. ಇಲ್ಲಿ ನೀರು ನಿರ್ವಹಣೆ ಭಾಳ ಮುಖ್ಯ. ಹೂ ಬಿಟ್ಟಾಗ ಏನಾಗುತ್ತೆ, ಕೆಲವೊಮ್ಮೆ ಕೆಲವೊಂದು ಜನ ರೈತರು ಹೇಳಿದೇನಂತಂದರೆ ನೀರು ಭಾಳ ಬಿಟ್ಟರೆ ಹೂ ಉದುರ್ತದೆ ಅಂತ ಹೇಳ್ತಾರೆ ಕೆಲವೊಂದು ಜನ ರೈತರು. ಇನ್ನೊಂದು ಜನ ರೈತರು ಹೇಳೋದು, ಇಲ್ಲರಿ ನಾವು ನೀರು ಬಿಡ್ಲಿಕ್ಕಂದ್ರೆ ಒಣಗಿ ಅದು ಹೂ ಉದುರ್ತದೆ ಅಂತ ಹೇಳ್ತಿರ್ತಾರೆ. ಹೂ ಉದುರಕ್ಕೆ ಕಾರಣ ಏನು, ಮಾವಿನ ಗಿಡದಲ್ಲಿ ಹೂ ಉದುರೋದಕ್ಕೂ ಕಾರಣ ಏನು, ಇದು ಸಹಜವಾಗಿ ಹೂ ಉದುರ್ತದೆ ಅಂತಿರೋ ಅಥವಾ ಹೂ ಬಿಟ್ಟದ್ದೆಲ್ಲ ಕಾಯಕತ್ತಂತಿರೋ ಮಾವಿನ ಗಿಡದಲ್ಲಿ ಹೆಂಗೆ? ನಮ್ಗೇನಾಗತ್ತೆ ಅಂತಂದರೆ ಇಲ್ಲಿ ರೈತರು ಏನು ಮಾಡಬೇಕು ಅಂತಂದರೆ ಈಗ ಡ್ರಿಪ್ ಮುಖಾಂತರ ಹನಿ ನೀರಾವರಿ ಮುಖಾಂತರ ನಾವು ನೀರನ್ನು ಕೂಡ ಒದಗಿಸ್ತಿರ್ತೀವಿ. ನಾವು ಹನಿ ನೀರಾವರಿ ಮುಖಾಂತರ ನೀರು ಒದಗಿಸಿದಾಗ ಪ್ರತಿ ಗಿಡಕ್ಕೆ ನಾವು 25-30 l ನೀರನ್ನು ಕೂಡ ನಾವು ಒದಗಿಸಬೇಕು. ಅದು ಒಂದು ವಾರಕ್ಕೊಂದ್ಸತ ನೀರು ಬಿಟ್ಟರೆ ಸಾಕಾಗುತ್ತೆ. ಮತ್ತು ಇನ್ನೊಂದು ಏನಂತಂದರೆ ಕೆಲವೊಬ್ಬರು ಹರಿ ನೀರಾವರಿಯಲ್ಲಿ ಕೂಡ ಮಾಡ್ತಾರೆ. ಹರಿ ನೀರಾವರಿಯಲ್ಲಿ ಏನು ಮಾಡಬೇಕಂತಂದರೆ ನಾವು ಪಾತಿ ಮಾಡಿದ್ದು ಪಾತಿಯನ್ನು ತುಂಬಿಬಿಟ್ಟಾಗ ಅದರ ಪ್ರಮಾಣದಲ್ಲಿ ಅಷ್ಟು ಅತಿ ಹೆಚ್ಚಾಗಿ ನೀರು ಬಳಸುವುದರಿಂದ ನಮಗೆ ಇಲ್ಲಿ ಹೂಗಳ ಸಂಖ್ಯೆನೂ ಕೂಡ ಉದುರುತ್ತೆ. ನಾವು ಯಾಕಂತಂದರೆ ಹೆಚ್ಚಿಗೆ ನೀರು ಬಿಡಬಾರ್ದು, ನಮಗೆ ಎಷ್ಟೇ ಪ್ರಮಾಣದಲ್ಲಿ ಬೇಕೋ ಅದು ಅಷ್ಟೇ ಪ್ರಮಾಣದಲ್ಲಿ ಬಿಟ್ಟಾಗ ನಮಗೆ ಹೂಗಳ ಸಂಖ್ಯೆ ಕೂಡ ನಮಗೆ ಇಲ್ಲಿ ಜಾಸ್ತಿ ಆಗುತ್ತೆ. ಇನ್ನೊಂದು ಏನಂತಂದರೆ ಇಲ್ಲಿ ನೀರು ಬಿಡೋದ್ರಿಂದನೂ ಮತ್ತು ನೀರಿನಿಂದನೂ ಹೂವು ಉದುರುತ್ತಂತಲ್ಲ, ಇಲ್ಲಿ ಏನಂತಂದರೆ ಇನ್ನೊಂದು ಜಿಗಿ ಹುಳ ಅಂತ ಬರುತ್ತೆ. ಇಲ್ಲಿ ಇಲ್ಲಿ ಹೂವಿನ ಸಂಖ್ಯೆ ಜಾಸ್ತಿ ಆದಾಗ ಜಿಗಿ ಹುಳ ಬಂತಂದರೆ ಅದರ ಪ್ರಮಾಣದಲ್ಲಿ ಅದರ ಬಾಧ ಕೀಟದ ಬಾಧೆ ಹೆಚ್ಚಿಗೆ ಕಂಡು ಬಂದಾಗ ಕೂಡ ನಮಗೆ ಹೂಗಳ ಸಂಖ್ಯೆನೂ ಕೂಡ ಉದುರ್ತಾವೆ. ಆಮೇಲೆ ಹೂ ಬಿಡೋದಕ್ಕಿಂತ ಮುಂದೆ ಕಾಯಿ ಕಟ್ಟು ಕೂಡಲೇ ಏನಂತಂದರೆ ಜಿಗಿಹುಳ ನಿಯಂತ್ರಣಕ್ಕಾಗಿ 4 g ನಾವು ಕಾರ್ಬರಿಲ್ 50 WP ಅಥವಾ ಮೆಲಾಥಿಯನ್ ಅಂತ ಬರುತ್ತೆ ನಮಗೆ, ಅದನ್ನು ಕೂಡ ನಾವು 0.25 ml ಅಥವಾ ಇಮಿಡಾಕ್ಲೋಪಿಡ 1 l ನೀರಿಗೆ 0.25 ml ನಾವು ಹಾಕಿ ಸಿಂಪರಣೆ ಮಾಡಿದಾಗ ಇಲ್ಲಿ ಕೂಡ ನಾವು ಹೂಗಳ ಸಂಖ್ಯೆಯನ್ನು ಉದುರೋದು ಕೂಡ ನಾವು ತಡೆಗಟ್ಟಬಹುದು. ಆಮೇಲೆ ನಮಗೇನಂತಂದರೆ ಮಾವಿನಲ್ಲಿ ಏನಾಗತ್ತಂದರೆ 99.99% ಹೂಗಳ ಸಂಖ್ಯೆ ಉದುರುತ್ತೆ. ಆಮೇಲೆ ಬರ್ತಕ್ಕಂಥ 0.1% ಹೂವಿಂದ ನಮಗೆ ಹಣ್ಣೇನು ಬರುತ್ತಲ್ಲ ಅದು ಅಷ್ಟೇ ನಾವು ಉಳಿಸ್ಕೊಂಡ್ರೆ ರೈತರಿಗೆ ಒಳ್ಳೆ ಆದಾಯವನ್ನು ಕೂಡ ನಾವು ಪಡ್ಕೋಬಹುದಾಗಿದೆ ಮಾವಿನಲ್ಲಿ. ಯಾಕಂತಂದರೆ ಇಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ಇರ್ತಕ್ಕಂಥ 99.99% ಹಣ್ಣು ಹೂವಿನ ಸಂಖ್ಯೆ ಉದುರುತ್ತೆ ಇಲ್ಲಿ ಮಾವಿನಲ್ಲಿ. ಹಾಗಾಗಿ ನಮ್ಗೆ 0.1% ಏನಿರುತ್ತೋ ಅದೇ ಹಣ್ಣು ಎಷ್ಟು ಬರುತ್ತೋ ಅದನ್ನು ಕೂಡ ನಾವು ಉಳಿಸ್ಕೊಂಡ್ರೆ ನಮಗೆ ಅತಿ ಚೆನ್ನಾಗಿ ಒಳ್ಳೆ ಇಳುವರಿಯನ್ನು ಕೂಡ ನಾವು ಪಡ್ಕೋಬಹುದು. ಅಂದರೆ ಒಂದು ವಿಚಾರ, ಹೂ ಉದುರೋದು ಮಾವಿನ ಗಿಡದ ಒಂದು ಸಹಜ ಗುಣಧರ್ಮ, ಅದು ಅದ್ರ ಬಗ್ಗೆ ರೈತರು ಭಾಳಷ್ಟು ತಲೆ ಕೆಡಿಸೋಬಾರದು. ಕೇವಲ 1% ಹೂ ಇದ್ರೆ ಸಾಕು ನಮಗೆ ಒಳ್ಳೆ ಒಂದು ಇಳುವರಿ ಬರೆದಂತಕ್ಕಂಥ ವಿಚಾರ. ಇನ್ನೊಂದು ಪ್ರಶ್ನೆ ಏನಂತಂದರೆ, ರೈತರು ಇಲ್ಲ ಕಾಯಿ ಆಗೈತ್ರಿ ಮಾವಿನಕಾಯಿ, ಒಂದು ಅಡಿಕೆಯಷ್ಟು ಸೈಜ್ ಕಾಯಿ ಆಗೈತೆ, ಈಗ ಕಾಯಾದರೂ ಕಾಯಿ ಉದುರಕ್ಕೆ ಹತ್ತಿಬಿಟ್ಟದ್ರೆ ಅಂತಂತಿರ್ತಾರೆ. ಹೂ ಆಯಿತು, ಹೂ ಉದುರ್ದು ಹೋಯ್ತು, ಈಗ ಕಾಯಿ ಚಲೋ ಬಿಡುತ್ತೆ, ಕಾಯಿ ಸೈಜ್ ಆದಾಗ ಸಹ ಕಾಯಿ ಉದುರಲಿಕ್ಕೆ ಪ್ರಾರಂಭ ಆಗುತ್ತೆ. ಈ ಕಾಯಿ ಉದುರೋದನ್ನು ಕಡಿಮೆ ಮಾಡ್ಬೇಕಾದ್ರೆ ಏನು ಮಾಡ್ಬೇಕು ರೈತ? ನಮಗೇನಾಗತ್ತಂದರೆ ವಾತಾವರಣದಲ್ಲಿ ಏರುಪೇರು ಆಗಿ ಆಮೇಲೆ ಇನ್ನೊಂದು ಏನಂತಂದರೆ ಕೀಟಗಳ ಸಂಖ್ಯೆಯನ್ನು ಕೂಡ ನಮಗೆ ಇಲ್ಲಿ ಜಾಸ್ತಿ ಆಗಿ ಬರ್ಬರ್ತಾ ಜಾಸ್ತಿ ಆಗುತ್ತೆ. ಹೆಂಗೆ ನಮಗೆ ಬಿಸಿಲಿನ ಪ್ರಭಾವ ಹೆಚ್ಚಾಗೋದ್ರಿಂದ ನಮಗೆ ಇಲ್ಲಿ ಕೂಡ ಕೀಟಗಳ ಸಂಖ್ಯೆಯೂ ಕೂಡ ಜಾಸ್ತಿ ಆಗುತ್ತೆ. ಕೀಟಗಳ ಇದರಿಂದನೂ ಕೂಡ ಉದುರುತ್ತೆ. ಆಮೇಲೆ ಇನ್ನೊಂದು ಏನಂತಂದರೆ ನಾವು ಪ್ರತಿ ಲೀಟರ್ ನೀರಿಗೆ ಪ್ಲಾನೋಫಿಕ್ಸ್ ಅಂತ ಹೇಳ್ತೀವಿ, ನಾವು ಪ್ಲಾನೋಫಿಕ್ಸ್ ಅಂತ ಹೇಳ್ತೀವಿ, ಅದನ್ನೇನು ಮಾಡಬೇಕು ಪ್ರತಿ ಲೀಟ್ರ್ ನೀರಿಗೆ 0.25 ml ನಾವು ಹಾಕಿ ಸಿಂಪಡಣೆ ಮಾಡಿದಾಗ ನಾವು ಹಣ್ಣುಗಳನ್ನು ಉದುರೋದು ಕೂಡ ನಾವು ತಡೆಗಟ್ಟಬಹುದು. ಆಮೇಲೆ ಇನ್ನೊಂದೇನಂತಂದರೆ ಹಣ್ಣಿನ ನೊಣದಂಥ ಕಾಟ ಬರುತ್ತೆ ಇಲ್ಲಿ, ಅದನ್ನೇನು ಮಾಡಬೇಕು, ಅದು ತಿಳಿ ಕಂದು ಬಣ್ಣದಿರುತ್ತೆ ಹಣ್ಣಿನ ಮೇಲೆ, ಮತ್ತೆ ಏನು ಮಾಡುತ್ತಂದರೆ ಅದು ಬರಬರ್ತಾ ಅದು ಕಪ್ಪು ಚುಕ್ಕೆಗಳಾಗಿ ಪರಿವರ್ತನೆ ಆಗಿ ಅದರಿಂದನೂ ಕೂಡ ನಾವು ಹಣ್ಣುಗಳನ್ನು ಕೂಡ ಉದುರುತ್ತೆ. ಅದಕ್ಕೆ ನಾವೇನು ಮಾಡಬೇಕಂತಂದರೆ ಪ್ರತಿ ಲೀಟ್ರ್ ನೀರಿಗೆ ಏನು ಮಾಡಬೇಕಂದ್ರೆ ಮೋಹಕ ಬಲ್ಲೆ ಜೊತೆಗೆ ನಮ್ಗೆ ಏನು ಮಾಡಬೇಕಂದ್ರೆ ಮೆಲಾಥಿಯನ್ ಯುಜಿನಲ್ ಅಂತೇಳಿ ನಮಗೆ ಒಂದು ಲೂರ್ ಬರುತ್ತೆ, ಅದನ್ನು ಕೂಡ ಪ್ರತಿ ಗಿಡಕ್ಕೆ ನಾವು ಹಾಕಿದಾಗ, ಆಮೇಲೆ ಅಥವಾ ನಾವು ಡೈಕ್ಲೋರೋವಾಸ್ ಅಂತ ಹೇಳ್ತೀವಿ ಅದನ್ನು ಕೂಡ ನಾವು ಹಾಕಿ ಸಿಂಪಡಣೆ ಮಾಡ್ಬೋದು. ಇನ್ನೊಂದೇನಂತಂದರೆ ನಮಗೆ ಹಣ್ಣು ನೊಣೆ ಕಂಡು ಬಂದಾಗ ಡೈಮಿಥೋಯೇಟ್ 30 EC ಅದು ಪ್ರತಿ ಲೀಟರ್ 10 g ನಾವು ಹಾಕಿ ನಾವು ಸಿಂಪಡಣೆ ಮಾಡಿದಾಗ ಬೆಲ್ಲದೊಂದಿಗೆ ಅದನ್ನು ಕೂಡ ನಾವು ತಡೆಗಟ್ಟಬಹುದು. ಇನ್ನು ಮಾವಿನಲ್ಲಿ ಮುಖ್ಯವಾಗಿ ಕೊಯ್ಲು ಮಾಡೋದು, ಕೊಯ್ಲು ಮಾಡುವಾಗ ಇನ್ನೂ ರೈತರು ಸಾಕಷ್ಟು ತೊಂದರೆಯನ್ನು ಅನುಭವಿಸ್ತಿದ್ದಾರೆ. ಒಳ್ಳೆ ಕಾಯಿ ಸೈಜ್ ಬಂದಿರುತ್ತೆ, ಕೊಯ್ಲು ಮಾಡಲಿಕ್ಕೆ ತಂತ್ರಜ್ಞಾನಗಳಿಲ್ಲ. ಕಾಯಿಗಳನ್ನು ಹರಿದು ಹೇಗೋ ಒಂದು ಬಟ್ಟೆ ಹಿಡ್ಕೊಂಡು ಹರಿತಾರೆ, ಏನೋ ಕೋಲ್ ಹಿಡ್ಕೊಂಡು ಹರಿತಾರೆ, ಗಿಡ ಹತ್ತಿ ಉದುರಿಸ್ತಿರ್ತಾರೆ. ಇಲ್ಲಿ ಸಾಕಷ್ಟು ಕೆಳಗೆ ಕಾಯಿ ಬಿದ್ದು ಹಾನಿ ಆಗುತ್ತಿರುತ್ತೆ. ಇಲ್ಲಿ ರಾಶಿ ಮಾಡೋದು ಹೇಗಿಲ್ಲಿ, ಏನಾದರೂ ತಂತ್ರಜ್ಞಾನಗಳಿದಾವೆ ಕೊಯ್ಲು ಮಾಡಲಿಕ್ಕೆ? ಏನಂತಂದರೆ ಸರ್, ಈಗ ಇತ್ತೀಚಿನ ದಿನಗಳಲ್ಲಿ ರೈತರು ಹಳ್ಳಿಯಲ್ಲಿ ನೋಡಿದಾಗ ಪ್ರತಿಯೊಂದು ಮಾವಿನ ತೋಟಗಳು ಇದ್ದವರೇ ಬೇರೆ ಥರದ ನಾವು ಹಾರ್ವೆಸ್ಟಿಂಗ್ ಮಾಡ್ತಿರ್ತಾರೆ, ಅಥವಾ ಒಂದು ಎರಡು ಗಿಡಗಳಿದ್ದವರು ಬೇರೆ ಯಾರ ಥರ ಹಾರ್ವೆಸ್ಟ್ ಮಾಡ್ತಿರ್ತಾರೆ. ಕೆಲವೊಬ್ಬರು ನೀವು ಹೇಳಿದಾಗೆ ಅದನ್ನು ಗಿಡದ ಮೇಲೆ ಹತ್ತಿನೂ ಕೂಡ ಹರಿತಾರೆ. ಆಮೇಲೆ ಇನ್ನೊಂದೇನಂತಂದರೆ ತೋಟದ ರಾಷ್ಟ್ರೀಯ ತೋಟಗಾರಿಕೆ ಸಂಶೋಧನಾ ಕೇಂದ್ರ IHR ಏನಂತಂದರೆ ಒಂದು ಸಂಶೋಧನೆ ಮಾಡಿ ಅಲ್ಲಿ ಆದಂಥ ಒಂದು ಸಲಕರಣೆಯನ್ನು ಕೂಡ ಅವರು ತಯಾರು ಮಾಡಿದ್ದಾರೆ. ಅದನ್ನು ಯಾವ ರೀತಿ ಅಂತಂದರೆ ಅದನ್ನು ನಾವು ಹಾಕಿ ಹರಿದಾಗ ಅದನ್ನೇನಾಗ್ಬಿಡುತ್ತೆ, ಕೋಲಿಂದ ಡೈರೆಕ್ಟಾಗಿ ಆ ಪೈಪಿನ ಮುಖಾಂತರ ನಮಗೆ ಡೈರೆಕ್ಟ್ ಇಲ್ಲಿ ಚೀಲದಲ್ಲಿ ಕೂಡ ಬಂದು ಬೀಳುತ್ತೆ. ಆ ರೀತಿ ಮಾಡಿದ್ದಾರೆ. ಅದನ್ನು ಒಂದು ವೇಳೆ ನಾವು ಹರಿಬೇಕಾದ್ರೆ ಸ್ವಲ್ಪ ಏನಾದ್ರೂ ಹಣ್ಣಿಗೆ ಪೆಟ್ಟಾಯಿತು ಅಂದರೆ ಅದು ಹಣ್ಣು ಕೊಳತು ಹೋಗೋ ಚಾನ್ಸಸ್ ಭಾಳ ಇರುತ್ತೆ. ಅದ್ರಗೋಸ್ಕರದಿಂದ ಒಳ್ಳೆ ಒಳ್ಳೆ ಸಂಶೋಧನೆ ಆಗಿದ್ದೂ ಕೂಡ ನಾವು ಇತ್ತೀಚಿನ ದಿನಗಳಲ್ಲಿ ಕಂಡು ಬರ್ತೀವಿ. ಆ ಥರ ಸಲಕರಣೆಗಳನ್ನು ರೈತರು ಉಪಯೋಗಿಸ್ಕೊಂಡು ತಾವು ಮುಂದಿನ ದಿನಮಾನಗಳಲ್ಲಿ ಈ ಥರ ಹಾರ್ವೆಸ್ಟ್ ಮಾಡಿದ್ರೂ ಕೂಡ ಒಳ್ಳೇದಾಗತ್ತಂತ. ಹೇಗೆ ಮಾವಿನಕಾಯಿಯನ್ನು ಹರಿಬೇಕಾದ್ರೆ ಹೇಗೆ ಹರಿದು ಬಿಡ್ಬೇಕು ಅಂತಂದರೆ ಒಳ್ಳೆ ರೀತಿಯಿಂದ ಹಣ್ಣಾಗಬೇಕು. ಅದು ಹಣ್ಣು ಅದು ಪೂರ್ತಿ ಬಲ್ತಿದೆಯಪ್ಪ ಕಾಯಿ, ಈಗ ರಾಶಿ ಬಂದಿದೆ ನಾನು ಹರಿಬೇಕು ಅಂತ ರೈತ ಹೇಗೆ ತಿಳ್ಕೊಬೇಕು? ನಾವು ಇನ್ನೊಂದೇನಂತಂದರೆ ಹಣ್ಣಿನಲ್ಲಿ ನಾವು ನೋಡಿದಾಗ ಗಾತ್ರದ ಮೇಲೇನು ಕೂಡ ಐಡೆಂಟಿಫೈ ಆಗುತ್ತೆ. ಆಮೇಲೆ ಇನ್ನೊಂದೇನಂತಂದರೆ ನಮಗೆ ಈಗ ಉಪ್ಪಿನಕಾಯಿ ಬೇಕಂತ ಹಣ್ಣಿನ ಗಾತ್ರ ಏನಂತಂದರೆ ನಮಗೆ ಒಳಗಡೆ ಬೀಜ ಆಗೋಕ್ಕಿಂತ ಮುಂಚೆ ನಾವು ನೋಡಿದ ತಕ್ಷಣ ನಮಗೆ ರಫ್ ಆದಂಥ ಹುಳಿ ಮತ್ತು ಜಾಸ್ತಿ ಆಗುತ್ತೆ. ಆಮೇಲೆ ಕೆಲವೊಂದು ಭಾಗದಲ್ಲಿ ಸ್ವಲ್ಪ ಮಾರ್ಕ್ಗಳನ್ನು ಕಂಡು ಬರ್ತಾವೆ ನಮಗೆ, ಅದರ ಮುಖಾಂತರನ್ನು ಕೂಡ ನಾವು ಐಡೆಂಟಿಫೈ ಮಾಡ್ಬೋದು. ಆಮೇಲೆ ಇನ್ನೊಂದೇನಂತಂದರೆ ನಮ್ಮ ಹಣ್ಣು ಯಾವಾಗ ಸ್ಟಾರ್ಟ್ ಆಗುತ್ತೋ ಅಲ್ಲಿಂದ 3 ತಿಂಗಳವರೆಗೂ ಕೂಡ ನಾವು ನೋಡಿದಾಗ ಹಣ್ಣಿನ ಸೈಜು ಮತ್ತು ನಾವು ಅದರದ್ದು ಕಲರ್ ಫಾರ್ಮೇಷನ್ ಆಗುತ್ತೆ, ಅದರ ಮೇಲೇನು ಕೂಡ ನಾವು ಐಡೆಂಟಿಫೈ ಆಗಬಹುದು. ಒಳ್ಳೆಯದು ಡಾಕ್ಟರ್ ಅರವಿಂದ್ ಅವರೇ, ಕೊನೆಯದಾಗಿ ಏನು ಹೇಳ್ತೀರಿ ಮಾವು ಬೆಳೆಯದಂಥ ರೈತರಿಗೆ? ಮಾವು ಬೆಳೆಯುವಂಥ ರೈತರಿಗೆ ಅಂತಂದರೆ ಸರ್, ನಾವು ಇತ್ತೀಚಿನ ದಿನಗಳಿಗೆ ಕಡಿಮೆ ನೀರು ಅಂತಂದರೆ ನಾವು ಅತಿ ನೀರಿದೆ ಅಂತಂದರೆ ಎಚ್ಚೆತ್ತವಾಗಿ ನೀರು ಬರೆಸಬಾರ್ಬೋದು. ಆಮೇಲೆ ಇನ್ನೊಂದು ಏನಂತಂದರೆ ನಾವು ಯಾವುದೇ ರೀತಿಯಿಂದ ಹಣ್ಣಿನ ಬೇಸಾಯ ಮಾಡಬೇಕಂದ್ರೆ ನಾವು ಏನಂತಂದರೆ ನಾವು ಈಗ ಸಣ್ಣ ಪ್ರಮಾಣದಲ್ಲಿ ನಾವು ಏನು ಮಾರ್ಕೆಟಿಗೆ ಅನುಗುಣವಾಗಿ ನಾವು ನೋಡಿಕೊಂಡು ಹಣ್ಣಿನ ಹಾರ್ವೆಸ್ಟ್ ಕೂಡ ಮಾಡಿ ನಾವು ಇನ್ನೊಂದೇನಂತಂದರೆ ಆರ್ಗ್ಯಾನಿಕಲ್ಲಿ ಮಾಡಿ ನಾವು ಒಳ್ಳೆಯ ಆಧಾರದ ಅಂತಂದರೆ ನಿಮಗೆ ಹೇಳೋದಂದರೆ ಇತ್ತೀಚಿನ ದಿನಗಳಲ್ಲಿ ಏನಾಗ್ತಿದೆ ಅಂದರೆ ಆರ್ಗ್ಯಾನಿಕ್ ಮಾಡಿ ನಮಗೆ ಒಳ್ಳೆ ಕ್ವಾಲಿಟಿಯನ್ನು ಹಣ್ಣುಗಳನ್ನು ಪಡ್ಕೊಂಡು ನಾವು ಮಾರ್ಕೆಟಲ್ಲಿ ಆರ್ಗ್ಯಾನಿಕಲ್ಲಿ ನೋಡಿದಾಗ ನಾವು ಹೆಚ್ಚಿಗೆ ರೇಟನ್ನು ಕೂಡ ನಾವು ನಿರೀಕ್ಷಿಸಬಹುದು. ಯಾಕಂತಂದರೆ ಇತ್ತೀಚಿನ ದಿನಮಾನಗಳಲ್ಲಿ ಎಲ್ಲರೂ ಏನಾಗ್ತಿದೆ ಆರ್ಗ್ಯಾನಿಕ್ ಕಡೆ ನಾವು ಜಾಸ್ತಿ ವಾಲ್ತಾ ಇದ್ದಾರೆ. ಆಮೇಲೆ ಇನ್ನೊಂದೇನು ಆರ್ಗ್ಯಾನಿಕಲ್ಲಿ ಮಾಡೋದ್ರಿಂದ ನಮಗೆ ಒಳ್ಳೆ ರೇಟನ್ನು ಸಿಗುತ್ತೆ. ಆಮೇಲೆ ದೇಹಕ್ಕೆ ಒಳ್ಳೆ ಹಣ್ಣನ್ನು ಕೂಡ ನಾವು ಹೆಚ್ಚಿನಾಗಿ ರೈತರು ಅಂತಂದರೆ ಯಾವ ಥರ ಅಂತಂದರೆ ನಾವು ರೈತರು ಆಹಾರ ಕೊಡ್ತೀವಿ ಅಂತಂದರೆ ಒಂಥರ ನಾವು ವಿಷಮುಕ್ತವಾದ ಆಹಾರವನ್ನು ಕೊಡೋಕೆ ಮುಂದಿನ ದಿನಮಾನಗಳಲ್ಲಿ ಪ್ರಯತ್ನ ಮಾಡಿ ಅಂತ ಹೇಳ್ತಾ ನನ್ನ 2 ಮಾತುಗಳನ್ನು ಮುಗಿಸ್ತೀನಿ. ಒಳ್ಳೆ ಸರ್, ಇದುವರೆಗೆ ಮಾಹಿತಿ ಹಂಚಿಕೊಂಡಿದ್ದಕ್ಕೆ ನಮ್ಮ ರೈತರ ಪರವಾಗಿ ನಿಮಗೆ ಧನ್ಯವಾದಗಳು. ನಮಸ್ಕಾರ. ಇದುವರೆಗೆ ಮಾವಿನ ಬೆಳೆಯಲ್ಲಿ ಇಳುವರಿ ಹೆಚ್ಚಿಸುವ ಕ್ರಮಗಳ ಕುರಿತು ಡಾಕ್ಟರ್ ಅರವಿಂದ್ ರಾಠೋಡ್ ಅವರೊಡನೆ ಸಂದರ್ಶನವನ್ನು ಕೇಳಿದ್ರಿ. ಸಂದರ್ಶಿಸಿದವರು ಡಾಕ್ಟರ್ ವಿಜಿ ಬಾವಲತ್ತಿ. ಏನ್ ರಮಣ ಇಷ್ಟೊಂದು ಸಂತೋಷವಾಗಿದ್ಯಾ? ಶಂಕರಣ್ಣ, ನನಗೆ ಸರಿ ಸಮೃದ್ಧವಾದ ಬೆಳೆ ಬಂದಿದೆ ನೋಡು, ಅದಕ್ಕೆ ಬಹಳ ಸಂತೋಷ ಆಗಿದೆ. ಒಳ್ಳೆ ಬೆಳೆ ಬರೋದಕ್ಕೆ ಏನ್ ಮಾಡಿದ್ಯಪ್ಪ? ನೋಡಪ್ಪ, ಭಾರತ ಸರ್ಕಾರದ ಉದ್ಯಮವಾದಂತ ಫ್ಯಾಕ್ಟ್ ಸಂಸ್ಥೆಯ ಫ್ಯಾಕ್ಟ್ ಆರ್ಗ್ಯಾನಿಕ್ ಮತ್ತು ಫ್ಯಾಕ್ಟಂಪಾಸ್ 2020-2013 ಗೊಬ್ಬರಗಳನ್ನ ಮೂಲ ಗೊಬ್ಬರವಾಗಿ, ಫ್ಯಾಕ್ಟ್ ಅಮೋನಿಯಂ ಸಲ್ಫೇಟ್ ಅನ್ನ ಮೇಲ್ ಗೊಬ್ಬರವಾಗಿ ಬೆಳೆಗೆ ಬಳಸಿದಿನ್ ನೋಡು. ಪ್ರತಿ ಯಶಸ್ವಿ ರೈತರ ರಹಸ್ಯ ಜೋಡಿ ಆನೆ ಗುರುತಿನ ಫ್ಯಾಕ್ಟಂಪಾಸ್ 2020-2013 ಫ್ಯಾಕ್ಟ್ ಅಮೋನಿಯಂ ಸಲ್ಫೇಟ್ ಹಾಗೂ ಫ್ಯಾಕ್ಟ್ ಆರ್ಗ್ಯಾನಿಕ್ ಗೊಬ್ಬರಗಳು ನಿಮ್ಮ ಬೆಳೆಗೆ ಜೋಡಿ ಆನೆಯ ಬಲ. ಈಗ ಕೇಳಿ ಪೇಟೆ ಧಾರಣಿ